ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಎಲ್ಕೆ ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಎಲ್ಕೆ ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರು ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಎಲ್ಕೆ ಸಣ್ಣ ವೀರನಗೌಡರು. ಯುವಕರು ಪ್ರಾರಂಭದಿಂದಲೂ ಕೂಡ ಕೃಷಿಯನ್ನು ಮಾಡ್ತಿದ್ದಾರೆ. ನಾವು ಮಠಮಾರಿ ಕಡೆ ಹೋದಾಗ ಒಂದು ಆಳವಾದಂತಹ ಒಂದು ಕಪ್ಪು ಮಣ್ಣನ್ನು ನೋಡ್ತೀವಿ. ಇವರದ್ದು ಸ್ವಂತ ಭೂಮಿ ಒಂದು 40 ಎಕರೆ ಇದೆ. 10 ಎಕರೆ ಭೂಮಿಯನ್ನು ಇವರು ಅವರವ್ರದ್ದು ಲೀಸಿಂಗ್ ಮಾಡಿಕೊಂಡು ತಮ್ಮ ಕೃಷಿ ಬದುಕನ್ನು ನಡೆಸ್ತಿದ್ದಾರೆ. ಎಲ್ ಕೆ ಸಣ್ಣ ವೀರನಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ವೀರನಗೌಡರು ಈಗ ತಮ್ಮದು 40 ಎಕರೆ ಭೂಮಿ ಸ್ವಂತ ಅಂತ ಹೇಳಿದ್ರಿ, ಏನೇನು ಹಾಕ್ತೀರಿ? ಎಲ್ಲ ನನ್ನ ರೈತ ಮಿತ್ರರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರಗಳು ತಿಳಿಸುತ್ತಾ ಸರ್, ಈಗ ನಮ್ಮ ಹೊಲದಲ್ಲಿ ಸರ್ ಈಗ ನಾವು ಹತ್ತಿಯನ್ನು ಈಗ ಕನಿಷ್ಠ ಒಂದು 8-10 ವರ್ಷದಿಂದ ಹತ್ತಿ ಬೇಸಾಯ ಮಾಡ್ತಾ ಇದೀವಿ ಸರ್. ಅಂದ್ರೆ 40 ಎಕರೆ ಭೂಮಿಯಲ್ಲೂ ಕೂಡ ಹತ್ತಿ ಹಾಕ್ತೀರಿ? ಹತ್ತಿ ಹಾಕ್ತಿದೀವಿ ಸರ್. ಸ್ವಲ್ಪ ಬದಲಾವಣೆ ಮಾಡಿದೀವಿ ಸರ್ ಮಧ್ಯದಲ್ಲಿ, ಬಟ್ ಯಾಕಂದ್ರೆ ಇವತ್ತಿನ ಒಂದು ವಾತಾವರಣ ಹಾಗೂ ಇವತ್ತಿನ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಹತ್ತಿನೇ ಆಧಾರವ ಸ್ತಂಭ ಆಗಿದೆ ಸರ್ ಎಲ್ಲ ರೈತರಿಗೆ. ಈಗ ತಮ್ಮದು ಒಕ್ಕಲ್ತನ ನಿಮ್ ಕೈ ಮೇಲೆ ಬಂದ ಎಷ್ಟು ವರ್ಷ ಆಯ್ತು? ತಮ್ಮದು ಕೃಷಿನೇ ಅಥವಾ ಏನು ಶಾಲೆ ಓದಿ ಮಧ್ಯದಲ್ಲಿ ಕೃಷಿಗೆ ಬಂದ್ರ ಹೇಗೆ? ಪಿ ಯು ಸಿ ಸೆಕೆಂಡ್ ಇಯರ್ ತನಕ ಒಂದು ವಿದ್ಯಾಭ್ಯಾಸ ಆಯ್ತು ಸರ್. ಅದಾದ್ರೆ ನಮ್ಮ ತಂದೆಯವರು ಒಬ್ಬರೇ ಇರೋ ಕಾರಣ ಹಂಗಾಗಿ ನಾವು ಕೃಷಿನ ಮುಂದುವರ್ಸಬೇಕಾಯ್ತು ಸರ್. ತಮ್ಮದು ಪಿತ್ರಾಜಿತ ಆಸ್ತಿ ಭೂಮಿ? ಪಿತ್ರಾಜಿತ ಆಸ್ತಿ ಸರ್. ಅಂದ್ರೆ ನಮ್ಮ ತಂದೆಯವರು ಮೂವರು ಸರ್, ಅದರಲ್ಲಿ ನಮ್ಮಪ್ಪ ಕೊನೆಯದವರು ಸರ್. ಅಂದ್ರೆ ಅಣ್ಣತಮ್ಮರ ಭಾಗಾಗಿ ನಮ್ಗೆ ನಿಮ್ಮ ಪಾಲಿಗೆ ಭೂಮಿಯನ್ನು ನಾವು ಮಾಡ್ತಾ ಇದೀವಿ ಸರ್. ಈಗ ನೋಡ್ರಿ, ಈಗ ತಾವು ಸೆಕೆಂಡ್ ಪಿ ಯು ಸಿ ಓದಿದ ಮೇಲೆ ಕೃಷಿ ಕಡೆ ಬಂದ್ರಿ, ಈಗ ತಮ್ಮ ಅನುಭವದ ಪ್ರಕಾರ ಬಿಟಿ ಹತ್ತಿ ಹಾಕಿಂತ ಮುಂಚೆ ಏನ್ ಹಾಕ್ತಿದ್ರಿ ತಾವು? ಸರ್, ಬಿಟಿ ಹತ್ತಿ ಅಂತ ಸೂರ್ಯಪಾನ ಹಾಕ್ತಿದ್ವಿ ಸರ್. ಅದರಲ್ಲಿ ಮತ್ತೆ ಕುಸುಬೆ ಹಾಕ್ತಿದ್ವಿ ಸರ್, ಮತ್ತೆ ಕಡಲೆ ಹಾಕ್ತಿದ್ವಿ ಸರ್, ಒಣ ಕಡಲೆ ಮಿಶ್ರ ಬೆಳೆನೆ ಹಾಕ್ತಾ ಇದೀವಿ ಸರ್. ಅಂದ್ರೆ ಸೂರ್ಯಪಾನ್ ತಕೊಂಡ್ ತಾವು ಕಡಲೆ ಕುಸುಬೆ ಅಂತರ ಬೆಳೆ ಮುಂಗಾರು ಬೆಳೆ ಸೂರ್ಯಪಾನ್ ಹೋಗ್ತಿದೀವಿ ಸರ್. ಅದಾದ ನಂತರ ಮತ್ತೆ ಕಡಲೆಗೆ ನಾವು ರೆಡಿ ಮಾಡ್ತಾ ಇದೀವಿ ಸರ್. ಕಡಲೆ ಒಳಗೆ ಮತ್ತೆ ನಡಬರ್ಕ ನಾವು ಕುಸುಬೆ ಹಾಕ್ತಿದ್ರಿ? ಇಲ್ಲ ಸರ್, ಕುಸುಬೆ ಬೇರೆ ಹಾಕ್ತಿದೀವಿ ಸರ್, ಒಂದ್ ಎರಡು ಎಕರೆಯಲ್ಲಿ ಕುಸುಬೆ ಮಾಡ್ತಾ ಇದೀವಿ ಸರ್. ಹೌದೌದು ಸರ್. ಯಾಕ್ರಿ ಸೂರ್ಯಪಾನ ಇತ್ತೀಚೆಗೆ ಬಹಳಷ್ಟು ರೈತ ಬಾಂಧವರು ಬಿಟ್ಬಿಟ್ರ ಸರ್? ಇನ್ನೊಂದ್ ಏನಾಗ್ ಸರ್, ಇವಾಗ ವಾತಾವರಣಕ್ಕ ಸೂರ್ಯಪಾನ್ ಬೆಳಿತಾ ಇಲ್ಲ ಸರ್. ಯಾಕಂದ್ರೆ ಬೀಜದ್ದು ಒಂದು ಅಭಾವ ಬಹಳ ಉಂಟಾಯ್ತು ಸರ್ 2005-06 ಸರ್. ಯಾಕಂದ್ರೆ ಬೀಜ ಗುಣಮಟ್ಟದ ಬೀಜ ಸಿಗ್ಲಿಲ್ಲ ಸರ್ ಪ್ರತಿಯೊಬ್ಬ ರೈತರಿಗೆ. ಬೀಜದ ಒಂದು ಮೇನ್ ಕಾರಣ ಅಂದ್ರೆ ಬೀಜ ಸರ್. ಬಹಳ ತುಟ್ಟಿ ಆಯ್ತದ? ತುಟ್ಟಿ ಅಲ್ಲ ಸರ್, ಯಾಕಂದ್ರೆ ಬೀಜ ತನ್ನ ಗುಣಮಟ್ಟ ಕಳ್ಕಂತ ಬಂದ್ ಸರ್. ಇಳುವರಿ ಬಹಳ ಕಡಿಮೆ ಆಯ್ತು ಸರ್. ಕೆಲವೊಬ್ಬ ರೈತರು ಎಕರೆಗೆ 2 ಚೀಲ ಬೆಳೆ ಪರಿಸ್ಥಿತಿ ಆಗ್ಬಿಡಿ ಸರ್ ಕೆಲವು ದಿನಗಳಲ್ಲಿ ಸರ್. ರೋಗ ಕಾರಣ ಅಂತೀರ ಅಥವಾ ಬೀಜ ಕಾರಣ ಅಥವಾ ಭೂಮಿ ಗುಣಧರ್ಮ ಕಾರಣ ಅಂತೀರ? ಇಲ್ಲ, ಭೂಮಿ ಗುಣಧರ್ಮ ಇದೆ ಸರ್. ಬಟ್ ಏನಂದ್ರೆ ಸರ್, ಈಗ ಒಂದು ಗುಣಮಟ್ಟದ ಬೀಜ ನಮ್ಗೆ ಸಿಗ್ಲಿಲ್ಲ ಸರ್ ಕಂಪನಿಯಿಂದ. ಪ್ರತಿ ಕಳೆದಂಗೆಲ್ಲ ಅದರೊಂದು ಒಂದು ಬೀಜದ ಒಂದು ರೆಸಿಸ್ಟೆನ್ಸಿ ಕಳ್ಕಂತ ಹೋಯ್ತು ಸರ್ ಅದು. ತಮ್ಮ ನೆನಪಿನ ಪ್ರಕಾರ ತಾವು ಸೂರ್ಯಕಾಂತಿ ಎಕರೆಗೆ ಎಷ್ಟು ಇಳುವರಿ ಬರ್ತಿತ್ತು ಅವಾಗ ಸರ್? ಇವು ನಮ್ಮ ತಿಳಿದ ಮಟ್ಟಿಗೆ ಸರ್ ಎಕರೆಗೆ 10-12 ಕ್ವಿಂಟಲ್ ಬರ್ತಿತ್ತು ಸರ್. 10-12 ಕ್ವಿಂಟಲ್ ಬರ್ತಿತ್ತು? 10 ಕ್ವಿಂಟಲ್ ಬರ್ತಿತ್ತು ಸರ್. ಅಂದ್ರೆ ಮಳೆ ಆಸಿರುತ್ತೆ? ಮಳೆ ಆಸಿರುತ್ತೆ ಸರ್, ಮುಂಗಾರು ಮಳೆ ಸರ್ ಮುಖ್ಯ. ಹೌದು. ಅಂದ್ರೆ ಸೂರ್ಯಕಾಂತಿ ಹಾಕೊಂಡ್ಮೇಲೆ ನಾವು ಕಡಲೆ 2 ಬೆಳೆ ಆಗ್ತಿತ್ತು ಅನುಕೂಲ ಸರ್? ಯಾಕಂದ್ರೆ ರೈತಗ ಈಗ ಒಂದೇ ಬೆಳೆ ಆಗಿದ್ರೆ ಆದಾಯ ಕಡಿಮೆ ಸರ್. ಹೌದು. ಮುಖ್ಯ ಕಾರಣ ಸರ್, ಮುಂಗಾರು ಮಿಡಿದ ತಕ್ಷಣನೇ ನಾವು ಮತ್ತೆ ಹಿಂಗಾರು ಪ್ರಾರಂಭ ಆಗ್ತಿದೆ ಸರ್. ಅಕ್ಟೋಬರ್ ಅಲ್ಲಿ, ಅಕ್ಟೋಬರ್ 1 ನಾವು 10 ಒಳಗೆ ನಾವು ಮತ್ತೆ ಕಡಲೆ ಬಿತ್ತನೆ ಮಾಡ್ತಿದ್ವಿ ಸರ್. ಅಂತಂದ್ರೆ ಈಗ ಕಡ್ಲಿ ಮತ್ತೆ ಸೂರ್ಯಪಾನ್ 2 ಬೆಳೆ ಆಗ್ತಿತ್ತು. ಒಂದೇ ಬೆಳೆ ಆಯ್ತು ಹತ್ತಿ? ಇದು ಒಂದೇ ಬೆಳೆ ಆಯ್ತು ಸರ್. ಈಗ ನೋಡ್ರಿ, ಈಗ ಸೂರ್ಯಪಾನ್ ಇದ್ದಾಗ ಮತ್ತೆ ಕಡ್ಲಿ ಇದ್ದಾಗ ತಾವು 2 ಬೆಳೆ ಬೆಳೀತಿದ್ರಿ ಮೊದಲು, ಈಗ ಹತ್ತಿ 1 ಬೆಳೆ ಆಯ್ತು. ಹೇಗೆ ಆದಾಯ ಅವಾಗಿನ ನಿಮ್ಮ ಖರ್ಚು ವೆಚ್ಚ ಇಳುವರಿ ಈಗ ಹೆಂಗ ನಿಮ್ಗೆ ಅಡ್ಜಸ್ಟ್ ಆಗ್ತದ? ಈಗ ಸರ್ ಮುಖ್ಯವಾಗಿ ಏನಂತ ಹೇಳ್ಬೇಕಂದ್ರೆ ಸರ್, ಈಗ ಒಂದು ವಾತಾವರಣ ನೋಡಿದ್ರೆ ಸರ್, ಈಗ ಪ್ರತಿಯೊಂದು ವೆಚ್ಚ ಬಹಳ ಆಗಿದೆ ಸರ್. ಹೌದು. ಅವಾಗಿನ ವೆಚ್ಚ ಇದ್ದಿದ್ದಿಲ್ಲ ಸರ್, ಹಂಗಾಗಿ ರೈತರು ಆರಾಮದಾಯಕವಾಗಿ ಒಂದು ಕೃಷಿ ಮಾಡ್ತಾ ಇದ್ರು ಸರ್. ಈಗ ಏನಾಗಿದೆ ಅಂತ ಸರ್, ಪ್ರತಿನಿತ್ಯ ಒಂದು ಆಳಿನ ಖರ್ಚಾಗಲಿ ಅಥವಾ ಇವತ್ತು ವಿದ್ಯಮಾನದ ಪ್ರಕಾರ ಎಲ್ಲ ಬೆಳಗ್ಗೆದ್ರೇನೆ ದುಡ್ಡಿನ ವ್ಯತೆ ಇದೆ ಸರ್. ಹೌದು. ಹಂಗಾಗಿ ಈಗ ರೈತ ಏನಾಗಿದೆ ಸರ್, ಆದಾಯ ಕಡೆ ಮುಖ ಮಾಡ್ತಾ ಇದ್ದೇನೆ ಸರ್. ಸಾಮಾನ್ಯವಾಗಿ ಯಾಕಂತ ನಾವು ಲಾಭ ನೋಡ್ಬೇಕಾಗ್ತದೆ. ಲಾಭ ಇಲ್ಲ ಸರ್. ಈಗ ತಮ್ಮದು 40 ಎಕರೆ ಹಾಕೊಂಡಿರಿ ಹತ್ತಿ, ಮೇಂಟೈನ್ ಮಾಡೋದು ಬಹಳ ಕಷ್ಟ ಅಲ್ಲ ಸರ್? ಈಗ ನಾನು ಮುಖ್ಯವಾಗಿ ಏನ್ ಹೇಳಂದ್ರೆ ಎಲ್ಲ ರೈತರಲ್ಲಿ ಒಂದು ವಿನಂತಿ ಸರ್. ಯಾಕಂದ್ರೆ ನಾನು ದ್ವಿತೀಯ PUC ಮುಗಿಸಿದ್ ಸರ್. ಈಗ ನಾನು ಬೇರೆ ಕಡೆ ಒಂದು ಕೆಲಸ ಮಾಡ್ಬೇಕಂದ್ರೆ ನನಗೆ 10-15 ಸಾವಿರ ಸಂಬಳ ಕೊಡ್ತಾರೆ ಸರ್. ಕೊಡ್ತಾರೆ. ಈಗ ನನ್ನ ಪಿತ್ರಾರ್ಜಿತ ಆಸ್ತಿ ಇದೆ ಸರ್ ನಮ್ಗೆ. ಈಗ ನಮ್ಮ ತಂದೆ ಆದಿಯಲ್ಲೇ ನಾವು ಮತ್ತೆ ಮುಂದುವರಿತಾ ಇದೀವಿ ಸರ್. ಅದು ಮುಖ್ಯವಾಗಿ ಯಾಕಂದ್ರೆ ನಾವು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವು ಒಂದು ಕೃಷಿಯಲ್ಲಿ ಒಂದು ಸಮೃದ್ಧವಾದ ಬೆಳೆ ತಗೊಂಡು ನಾವು ಇಲ್ಲೇ ಒಂದು ಆದಾಯವನ್ನು ತಗೋಬೇಕಂದ್ರೆ ಮುಖ್ಯವಾಗಿ ಅದೇ ಕಾನ್ಸೆಪ್ಟ್ ಸರ್ ನಮ್ದು. ನೋಡ್ರಿ, ಈಗ ಹತ್ತಿ ಬಿಡಿಸೋದ್ನಾಗ ಕಾಳು ಇಡತ್ನಾಗ ಲೇಬರ್ ಸಮಸ್ಯೆಗಳು ಬಹಳ ಬರ್ತಾವ. ಯಾಕಂತಂದ್ರೆ 50 ಎಕರೆ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಹೆಂಗ್ ಮಾಡ್ತೀರಿ ಮತ್ತೆ ಎಲ್ಲಿಂದ ತರ್ತೀರಿ ಲೇಬರ್ಗಳನ್ನ? ಲೇಬರ್ ಅಂದ್ರೆ ಸರ್ ಎಲ್ಲ ನಮ್ಮೂರಲ್ಲೇ ಸಿಗ್ತಾರೆ ಸರ್. ಬೇರೆ ಹಳ್ಳಿಯಿಂದ ಆಟೋದಲ್ಲಿ ಬರ್ತಾರೆ ಸರ್. ನಮ್ಮ ಒಂದು ಬೇಸ್ ಮೇಲೆ ನಮ್ಗೆ ಒಂದು ಲೇಬರ್ ಸಿಗ್ತಾ ಇದಾರೆ ಸರ್. ಅಂತಂದ್ರೆ ನಿಮ್ದು ಕಾಂಟ್ಯಾಕ್ಟ್ ಮೇಲೆ ನಮ್ದು ಹೆಂಗ ಕಾಂಟ್ಯಾಕ್ಟ್ ಇದೆ ಅದ್ರ ಮುಖಾಂತರ ಲೇಬರ್ ನಮ್ಗೆ ಇದಾಗ್ತಾ ಇದೆ ಸಿಗ್ತಾ ಇದ್ರೆ ಸರ್. ನೋಡ್ರಿ ಇವ್ರಿಗೆ ನೋಡ್ರಿ, ಈಗ ಎಕರೆಗೆ ಈಗ ಕೂಲಿ ಆಳುಗಳ ಸಮಸ್ಯೆ ಇತ್ತೀಚೆಗೆ ಬಹಳ ಆಗ್ತಾ ಇದೆ. ಯಾಕಂತಂದ್ರೆ ಟೈಮಿಂಗ್ ಬರೋದಿಲ್ಲ, ಬೇಗ ಹೋಗ್ತಾರೆ, ಮತ್ತೆ ಮಾಡುವಂತ ಒಂದು ಕಳೆಯುವಂತ ಸಮಯ ಅದನ್ನು ಕೂಡ ಬಹಳ ಕಡಿಮೆ ಆಗಿದೆ. ಏನು ಯಂತ್ರೋಪಕರಣಗಳು ಹತ್ತಿಯಲ್ಲಿ ಏನೇನು ಅಳವಡಿಕೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ, ತಾವು ಏನ್ ಮಾಡ್ಕೊಂಡಿರಿ ಸರ್? ಈಗ ಮುಖ್ಯವಾಗಿ ಎಲ್ಲ ರೈತರಿಗೆ ಅದೇ ಒಂದು ಮುಖ್ಯ ಕಾರಣ ಸರ್. ಯಾಕಂದ್ರೆ ಈಗ ಒಂದು ಕೂಲಿ ಆಳು ಸರಿಸುಮಾರು ಏನಂದ್ರೆ 300 ರೂಪಾಯಿ ಕೂಲಿ ತಗೋ, ಹೆಣ್ಣು ಮಕ್ಕಳಿಗೆ ಕೂಲಿ ಇದೆ ಸರ್. ಪ್ರತಿ 1 ಕೆಜಿ ತಗೋಬೇಕಂದ್ರೆ 10-12 ರೂಪಾಯಿ ಇದೆ ಸರ್. ಹೀಗಾಗಿ ರೈತಗೆ ಮುಖ್ಯವಾಗಿ ಆದಾಯ ಕಡಿಮೆ ಆಗ್ತಾ ಇದೆ ಸರ್. ಈ ಆದಾಯನ ದುಗ್ಗುಣಗೊಳಿಸಬೇಕಂದ್ರೆ ಒಂದು ಯಂತ್ರೋಪಕರಣ ಮುಖ್ಯವಾದ ಪಾತ್ರ ವಹಿಸುತ್ತೆ ಸರ್. ಈಗ ಹತ್ತಿಯಲ್ಲಿ ಮುಖ್ಯವಾಗಿ ಖರ್ಚು ಬರೋದೇ ಬಿಡಿಸೋಕೆ ಮತ್ತೆ ಕಾಳು ಇಡ್ಲಿಕ್ಕೆ. ಈಗ ಬಿಡಿಸೋದು ಒಂದು ಸಮಸ್ಯೆಯನ್ನ ನಿಗಿಸ್ಲಿಕ್ಕೆ ಏನಾದ್ರು ಯಂತ್ರೋಪಕರಣಗಳು ಬಂದ್ರೆ ಅನುಕೂಲ ಆಗುತ್ತೆ ನೋಡ್ರೆ? ಬಹಳ ಅನುಕೂಲ ಆಗುತ್ತೆ ಸರ್. ಇದರ ಬಗ್ಗೆ ಕೃಷಿ ಸಂಶೋಧನೆ ಘಟಕ ಹಾಗೂ ರೈತರು ಮತ್ತೆ ಸರ್ಕಾರದಿಂದ ಹಾಗೂ ಎಲ್ಲ ವಿಜ್ಞಾನಿಗಳ ಪರವಾಗಿ ಮತ್ತು ನಾವು ಎಲ್ಲ ರೈತರ ಮನವಿಯಿಂದ ನಾನೊಂದು ಮನವಿ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು ಯಂತ್ರೋಪಕರಣ ಬಂದ್ರೆ ರೈತರಿಗೆ ಒಂದು ಬೆನ್ನೆಲುಬಾಗಿ ಮುಂದೆ ಹೋಗ್ತಾನೆ ಸರ್. ತಮ್ಮದು ಇಷ್ಟು ಇಳುವರಿ ಬರ್ತಾ ಇದೆ, ತಾವು ಹತ್ತಿಯನ್ನ ಸುಮಾರು ಏಳೆಂಟು ಹತ್ತು ವರ್ಷಗಳ ಒಂದು ಮಾಡ್ತಾ ಇದ್ದೀರಿ ತಮ್ಮ ಭೂಮಿಯಲ್ಲಿ, ಯಾಕಂತಂದ್ರೆ ಮಟಮಾರಿ ಭಾಗ ಅಲ್ಲೆಲ್ಲ ಚಲೋ ಕರಿ ಭೂಮಿ. ಈಗ ನಮ್ಮ ರಾಯಚೂರು ಜಿಲ್ಲೆ ಸರ್ ಮಟಮಾರಿ ಅಥವಾ ಮಟಮಾರಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಮುಖ್ಯವಾಗಿ ಹತ್ತಿಗೆ ಒಂದು ಹೊಂದಿಕೊಳ್ಳುವ ಭೂಮಿಯಾಗಿದೆ ಸರ್. ಯಾಕಂದ್ರೆ ನಮ್ಮಲ್ಲಿ ಕಪ್ಪು ಭೂಮಿ ಸರ್. ಈಗ ಹತ್ತಿಗೆ ಬೇಕಾಗಿರೋದು ಕಪ್ಪು ಭೂಮಿ ಸರ್. ಈ ಒಂದು ಕಪ್ಪು ಭೂಮಿಯಲ್ಲಿ ಬೀಜ ನಾವು ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಫಸಲು ನಾವು ನೋಡ್ತಾ ಇದೀವಿ ಸರ್. ಈಗ ಎಷ್ಟು ಇಳುವರಿ ಬರ್ತಾ ಇದೆ ತಮ್ಮದು? ಈಗ ನಾವು 2010-11 ಸ್ಟಾರ್ಟ್ ಮಾಡಿದೀವಿ ಸರ್ ಒಂದು ಹತ್ತಿ ಪ್ರಯೋಗ ಮಾಡಿ. ಈಗ ಸರ್ ಈ ವರ್ಷ ಸರ್ ಎಕರೆಗೆ 15-20 ಕ್ವಿಂಟಲ್ ಬಂದಿದೆ ಸರ್. ಅಂದ್ರೆ ತಮ್ಮದು ಮಳೆ ಆಶ್ರಿತ? ಮಳೆ ಆಶ್ರಿತ ಸರ್. ಕೊನೆ ಭಾಗದಲ್ಲಿ ಏನಾದರೂ ನೀರು ಬಿಡಲಿಕ್ಕೆ ಅವಶ್ಯಕತೆ ಅಥವಾ ಅನುಕೂಲತೆ ಇಲ್ವಾ ನಿಮ್ದು? ಇದೆ ಸರ್, ಒಂದು ನಮ್ಮ ಮಠಮಾರಿಯಲ್ಲಿ ಒಂದು 10-15% ನೀರಾವರಿ ಇದೆ ಸರ್. ಅಂದ್ರೆ ಕೊನೆ ಭಾಗದ ಕಾಲುವೆ ನಿಮ್ಮಲ್ಲಿ ಬರ್ತದೆ? ತುಂಗಭದ್ರ ನಮ್ದು ಎಡದಂಡೆ ಸರ್. ಹೌದು, ಎಡದಂಡೆ ನಮಗೆ ನೀರು ಬರುತ್ತೆ ಸರ್. ಇನ್ನು 10 ಎಕರೆ ತಾವು ಬೇರೆಯವ್ರು ಹಾಕೊಂಡಿವಿ ಅಂತ ಹೇಳಿದ್ರಿ, ಯಾಕ್ರಿ ಅಷ್ಟು ತಮ್ಗೆ ಆಸೆನ ಕೃಷಿ ಮಾಡಬೇಕು ಮತ್ತೇನಾದ್ರೂ ಬೆಳೆಸಬೇಕು ಅಂತಂದ್ರೆ? ಕೆಲವೊಬ್ರು 1 ಎಕರೆ ಮೇಂಟೈನ್ ಮಾಡೋದೇ ಬಹಳ ಕಷ್ಟ, ತಾವು 40 ಎಕರೆ ಇಟ್ಕೊಂಡು ಮತ್ತೆ 10 ಎಕರೆ ಲೀಸಿಗೆ ಹಾಕೊಂಡ್ರಿ, ಹೆಂಗ್ ನೀವು ಮೇಂಟೈನ್ ಮಾಡ್ತೀರಂತ? ಸರ್ ಇನ್ನೊಂದು ನಮ್ಗೆ ಮುಖ್ಯವಾದದ್ದು, ನಮಗೆ ಇದೊಂದು ಚಾಲೆಂಜ್ ಸರ್. ಯಾಕಂದ್ರೆ ಕೃಷಿ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಸರ್. ಯಾಕಂದ್ರೆ ಈಗ ನಾವು ಆಲ್ರೆಡಿ 40 ಎಕರೆ ಮಾಡ್ತಾ ಇದೀವಿ ಸರ್. ನಮ್ಗೆ 10 ಎಕರೆ ಮಾಡಿದ್ರಿಂದ ಏನು ಅಡ್ಡಿ ಆಗಲ್ಲ ಸರ್. ಯಾಕಂದ್ರೆ ನಮಗೆ ಒಂದು ಕೂಲಿ ಕಾರ್ಮಿಕರ ನಮ್ಮ ಕೈಗಿರ್ತಾರೆ ಸರ್, ನಮ್ಮ ಟ್ರ್ಯಾಕ್ಟರ್ ಇದೆ ಸರ್, ಎಲ್ಲ ರೀತಿಯಿಂದ ಸವಲತ್ತುಗಳು ನಮ್ಗೆ ಇರೋ ಕಾರಣನೇ ಮತ್ತೆ 10 ಎಕರೆ ನಾವು ಒಂದು ಲೀಸಿಂಗ್ ಮಾಡ್ತಾ ಇದೀವಿ ಸರ್. ಟ್ರ್ಯಾಕ್ಟರ್ ಎಕ್ಟರ್ ಇದಾವ? ಟ್ರ್ಯಾಕ್ಟರ್ ಇದೆ ಸರ್. ಎಷ್ಟು ಟ್ರ್ಯಾಕ್ಟರ್? 1 ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಮೂಲಕನೇ ಬಹಳಷ್ಟು ಕೆಲಸಗಳು ನಡೀತವೆ? ನಡೀತವೆ ಸರ್. ಟ್ರ್ಯಾಕ್ಟರ್ ಮೇನ್ ಸರ್ ನಮಗೆ. ಮೇನ್ ಬೇಕು? ಮೇನ್ ಬೇಕು ಸರ್. ಯಾಕಂದ್ರೆ ಇವತ್ತು 10 ಜನ ಮಾಡುವಂತ ಕೂಲಿ ಕಾರ್ಮಿಕ ಮಾಡುವಂತ ಕೆಲಸ 1 ಗಂಟೆಯಲ್ಲಿ ಟ್ರ್ಯಾಕ್ಟರ್ ಮಾಡುತ್ತೆ ಸರ್. ದೊಡ್ಡ ಮಡಿಗೆ ಆಗಿರ್ಬೋದು, ಹೊರಗದಾಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಕಾಲ ಕಾರ್ಮಿಕರನ್ನ ಕರ್ಕೊಂಡು ಹೋಗೋದಾಯ್ತು, ಮಾಲ್ ಎತ್ಕೊಂಡ್ ಬರೋದಾಯ್ತು, ಎಲ್ಲ ರೀತಿಯಿಂದ ಟ್ರ್ಯಾಕ್ಟರ್ ಇಲ್ಲ ಅಂದ್ರೆ ಏನ್ ಕೆಲಸನೇ ಆಗಲ್ಲ ಸರ್. ಆಗೋದಿಲ್ಲ. ದೊಡ್ಡ ರೈತರಿಗೆ ಟ್ರ್ಯಾಕ್ಟರ್ ಬೇಕು? ಬೇಕು ಬೇಕು ಸರ್. ಸಣ್ಣ ರೈತರಿಗೆ ಸರ್, ದೊಡ್ಡ ರೈತರಿಗೆ ಬೇಕು ಸರ್. ಅನುಕೂಲಕ್ಕೆ ಸರ್. ಮೊದ್ಲು ಈಗ ನೋಡ್ರಿ, ಬಿಸಿಲುಗಳ ಬಂತು, ಮಾಗಿ ಉಳಿಮೆ ಮಾಡಬೇಕು, 2 ಮಡಿಕೆ 3 ಮಡಿಕೆ ಮಳೆ ಬಂತಪ್ಪ ಅಂತಂದ್ರೆ ಬೇಕು ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ಬೇಕು ಸರ್. ಸ್ವಂತ ಖರೀದಿ ಮಾಡಿದ್ರೆ ಹೊಸದ? ಹೊಸದ್ ಸರ್. ಎಷ್ಟು ವರ್ಷ ಆಯ್ತು ಖರೀದಿ ಸರ್? ನಮ್ಮ ತಂದೆಯವರು 1978 ನಮ್ಮ ಗಾಡಿ ಇತ್ತು ಸರ್. 1978 ನಿಮ್ಮ ಟ್ರ್ಯಾಕ್ಟರ್ ಇತ್ತು? ಟ್ರ್ಯಾಕ್ಟರ್ ಸರ್. ಅವಾಗಿನಿಂದ ನಮ್ಮಲ್ಲಿ 78 ಫಸ್ಟ್ ಟ್ರ್ಯಾಕ್ಟರ್ ತೊಂಡಿದ್ವಿ ಸರ್. ಅಲ್ಲಿಂದ ನಮ್ಮ ತಂದೆಯವರು ಮುಂದುವರ್ಷ ಬಂದ್ರು ಸರ್. ಅದರಿಂದ ನಾವು ಮತ್ತೆ ನಮ್ಮ ಕೈ ಮೇಲೆ ಈಗ 2 ಟ್ರ್ಯಾಕ್ಟರ್ ನಾವು ಚೇಂಜ್ ಮಾಡಿದ್ವಿ ಸರ್. ಅಂದ್ರೆ ಎಲ್ಲ ಮೇಂಟೆನೆನ್ಸ್ ನೀವು ಮಾಡ್ತೀರಾ ಟ್ರ್ಯಾಕ್ಟರ್ ಇದು? ಈಗ ಮುಖ್ಯವಾಗಿ ಸರ್ ಟ್ರ್ಯಾಕ್ಟರ್ ಅಂದ್ರೆ ಸರ್ ಒಬ್ಬ ರೈತಗ ಒಂದು ಶಕ್ತಿ ಸರ್. ಹೌದು, ಟ್ರ್ಯಾಕ್ಟರ್ ಅಂದ್ರೆ ಒಂದು ಶಕ್ತಿ ಸರ್. ಒಂದ್ ಟ್ರ್ಯಾಕ್ಟರ್ ಚೆನ್ನಾಗಿ ನಾವು ಮನುಷ್ಯ ಯಾವ ರೀತಿ ಆರೋಗ್ಯವಾಗಿರ್ತಾನೆ ಅದ್ರ ನಾವು ಆರೋಗ್ಯವಾಗಿ ನೋಡ್ಕೋಬೇಕಾಗುತ್ತೆ ಸರ್. ಅದ್ರ ಪ್ರತಿ ಮೇಂಟೆನೆನ್ಸ್ ಆಗಲಿ ಏನೇ ಆಗಲಿ ಅದರಿಂದ ಬರುವಂತ ಇದು ಸರ್ ಅದನ್ನ ನಾವು ಮಾಡ್ಕೊಂಡ್ರೆ ಬ್ರೇಕ್ ನೋಡ್ಕೋಬೇಕು, ಟೈರ್ ನೋಡ್ಕೋಬೇಕು, ಚಲೋದಾಗಿ ಮೇಂಟೆನೆನ್ಸ್ ಮಾಡ್ಬೇಕು ಸರ್. ನೋಡ್ಬೇಕು ಸರ್. ಅಂತಂದ್ರೆ ಅದು ಸ್ವಲ್ಪ ನಮಗೆ ಬಹಳ ದಿನಗಳವರೆಗೆ ಬಾಳಿಕೆ ಬರ್ತದೆ. ಬಾಳಿಕೆ ಬರುತ್ತೆ ಸರ್. ನಾವು ಯಾವ ರೀತಿ ಅದನ್ನ ನೋಡ್ಕೊಂತೀವಿ ಸರ್ ಅದರಿಂದ ನಮ್ಗೆ ಅದು ಬಾಳಿಕೆ ಬರುತ್ತೆ. ಟ್ರ್ಯಾಕ್ಟರ್ ಮೇಂಟೈನ್ ಮಾಡೋದು ಬಹಳ ಒಂದು ಇಂಪಾರ್ಟೆಂಟ್ ಕೆಲಸ. ಸರ್ ಅದು ಮುಖ್ಯವಾದ ಸರ್. ತಗೊಂಡಿವಿ ನಾವು ಮನೇಲಿ ಇಟ್ಕೊಂಡ್ರೆ ಆಗಲ್ಲ ಸರ್. ಅದರಿಂದ ನಾವು ಮೇಂಟೈನ್ ಮಾಡಿದ್ರೇನೆ ನಮ್ಗೆ ಉಪಯುಕ್ತ ಸರ್. ಈಗ ವೀರಂಗೌಡರು ಈಗ 10 ವರ್ಷಗಳಿಂದ ಹತ್ತಿ ಬೆಳೆಯಕತ್ತೀರಿ, ತಮ್ಮದು ಮೂಲ ಕಲ್ತನನ್ನೇ ಕಸಬಾಗಿರೋದ್ರಿಂದ ಹಾಗೇನೆ ತಾವು ಏಕೆ ಬೆಳೆ ಪ್ರತಿ ವರ್ಷನೂ ಅದೇ ಭೂಮಿಯಲ್ಲಿ ಹತ್ತಿ ಹಾಕ್ತೀರಾ? ಸರ್ ಈಗ ಕೆಲವು ಎಲ್ಲ ರೈತರಲ್ಲಿ ಅದೇ ಒಂದು ಸಮಸ್ಯೆ ಇದೆ ಸರ್. ಯಾಕಂದ್ರೆ ಈಗ ನಾವು ಹತ್ತಿ ಬಿಟ್ಟರೆ ಬೇರೆ ಬೆಳೆಗೆ ಹೋದ್ರೆ ನಮ್ಗೆ ಉಳಿತಾಯ ಇಲ್ಲ ಸರ್. ಹೌದು, ಯಾಕಂದ್ರೆ ಇವತ್ತಿನ ವಿದ್ಯಮಾನ ನೋಡ್ತಾ ಇದ್ರೆ ಸರ್ ಬಹಳ ಖರ್ಚು ವೆಚ್ಚಗಳು ಬಹಳ ಆಗ್ತಿದೆ ಸರ್. ಯಾವ್ದೇ ರೀತಿಯಿಂದಾಗ್ಲಿ ಒಬ್ಬ ಯಾವಾಗ ಶಾಲೆಯ ಒಂದು ಶಿಕ್ಷಣದಲ್ಲಿ ದುಡ್ಡು ಇದ್ದಿದ್ದಿಲ್ಲ ಸರ್. ಈಗ ನಾವೆಲ್ಲ ಫ್ರೀ ಸರ್ಕಾರಿ ಶಾಲೆಯಲ್ಲಿ ನಾವು ಅಭ್ಯಾಸ ಮಾಡಿ ಇವತ್ತು ಇಲ್ಲಿ ಮಟ್ಟಕ್ಕೆ ಬಂದಿವಿ ಸರ್. ಈಗ ನಾವು ಒಂದು ಕಾಲ ನೋಡಿದ್ರೆ ಸರ್ ಒಬ್ಬ ಮಗನ್ ಓದಿಸ್ಬೇಕಂದ್ರೆ ಈಗ 1-1.5 ಲಕ್ಷ ರೂಪಾಯಿ ಬೇಕು ಸರ್ ದುಡ್ಡು. ಹೌದು, ಈಗ ಇವತ್ತಿನ ದಿನದಲ್ಲಿ ನಾವು ಬೇರೆ ಬೆಳೆಗೆ ಹೋದ್ರೆ ನಾವು ರೈತ ಲಾಸ್ ಆಗ್ತಾ ಇದ್ದಾನೆ ಸರ್. ಸರ್ ತೊಗರಿ ಪ್ರಯೋಗ ಮಾಡಿದ್ವಿ ಸರ್, ನಮ್ಗೆ 5-6 ಕ್ವಿಂಟಲ್ ಬಂದಿವಿ ಸರ್ ಪ್ರತಿ ಎಕರೆಗೆ ಸರ್. ಹೌದು, ಅದು ನಮ್ಮ ಸ್ವಲ್ಪ ನಮ್ಮ ಭೂಮಿಗೆ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಆಗ್ತದೆ ಸರ್. ಯಾಕಂದ್ರೆ ನಾವು ರಾಯಚೂರು ಜಿಲ್ಲೆ ಸರ್ ಈ ಕಡೆ ಮುಂಗಾರಿಗಿದ್ವಿ ಸರ್, ಈ ಕಡೆ ಹಿಂಗಾರು ಬೆಳೆಗಿದ್ವಿ ಸರ್. ಎರಡು ಮಧ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಇರೋದ್ರಿಂದ ನಮ್ಗೆ ಎರಡು ಮಧ್ಯದಲ್ಲಿ ಅಂತರ ಇದ್ದ ಒಂದು ಬೆಳೆನೆ ನಾವು ಆಯ್ಕೆ ಮಾಡ್ತಾ ಇದೀವಿ ಸರ್. ಅಂತ ಸ್ವಲ್ಪ ಮಳೆ ಕೈ ಕೊಡ್ತಪ್ಪ ಅಂತಂದ್ರೆ ತೊಗರಿ ಒಣಗೋಗ್ತದೆ? ಒಣಗೋಗ್ತದೆ ಸರ್. ಯಾಕಂದ್ರೆ ಮುಂಗಾರು ಮಳೆ ಆಗಿ ಹಿಂಗಾರು ಮಳೆ ಬರಲ್ಲ ಅಂದ್ರೆ ನಾವು ತೊಗರಿ ಯಾಕಂದ್ರೆ ಬಹಳ ದಿನ ಕಾಯ್ಬೇಕಾಗುತ್ತೆ ಸರ್. ಈಗ ಹತ್ತಿಲ್ಲ ಸರ್, ಹಂಗಿಲ್ಲ ಸರ್. ಯಾಕಂದ್ರೆ ಬೀಜ ಬಿತ್ತೀವಿ ಅಂದ್ರೆ ಈಗ ಒಂದು 40-50 ದಿನ ಕಳೆದ್ರೆ ಸರ್ ಪ್ರತಿ ಒಂದು ಒಂದು ಮಳೆಗೆ 2-3 ಕ್ವಿಂಟಲ್ ನಮ್ ಕೈಗೆ ಬರುತ್ತೆ ಸರ್. ಬರ್ತದೆ, ಏನು ಇಲ್ಲಪ್ಪ ಅಂತಂದ್ರೆ ಕೂಡ ಹಾಕಿದ ಬಂಡವಾಳನ ಕೂಡ ವಾಪಸ್ ಬರ್ತದೆ. 2 ಕ್ವಿಂಟಲ್ ಅಂದ್ರೆ ನಮ್ಗೆ ಬಂದೇ ಬರುತ್ತೆ ಸರ್. ಎಂತ ಮಳೆ ಇಲ್ಲ ಅಂದ್ರೆ ಕೂಡ 2-3 ಕ್ವಿಂಟಲ್ ಬರುತ್ತೆ ಸರ್. ಹೌದು, ಯಾಕಂತಂದ್ರೆ ಈಗ ಹತ್ತಿಗೆ ಒಂದು ಲೈನ್ ಬಿಟ್ಕೊಂಡಿವಪ್ಪ ಅಂತಂದ್ರೆ ಮಳೆ ಬಿದ್ದ ಮೇಲೆ ನಾವು ಕಾಳು ಊರ್ಬೋದು. ನಾವು ಊರ್ಬೋದು ಸರ್. ಏನು ಒಗರಸೆಗೆ ನಾವ್ ಏನಾದ್ರು ಕಾಳು ತೊಗರಿ ಬಿದ್ದು ಬಿಟ್ಟಪ್ಪ ಅಂತಂದ್ರೆ ಮತ್ತೆ ಮೊಳಕೆ ಬರಲ್ಲ. ಬರಲ್ಲ, ಬರಲ್ಲ ಸರ್. ಜೊತೆಗೆ ತಾವು ಮೆಣಸಿನಕಾಯಿ ಹಾಕಿ ನೋಡಿದ್ವಿ ಅಂತ ಹೇಳಿದ್ರಿ. ಮೆಣಸಿನ್ಕಾಯಿ ಹಾಕಿದ್ವಿ ಸರ್. ಈ ಒಂದು ಇವತ್ತಿನ ದಿವಸದಲ್ಲಿ ಮೆಣಸಿನಕಾಯಿ ದೊಡ್ಡ ಒಂದು ನಷ್ಟದ ಹಾದಿಯನ್ನೇ ಹಿಡಿದು ಬಿಟ್ಟಿದ್ವಿ ಸರ್. ಯಾಕಂದ್ರೆ ಹೋದ ವರ್ಷ 22,000 ರೂಪಾಯಿ ಪರ್ ಕ್ವಿಂಟಲ್ ಇತ್ತು ಸರ್. ಇವತ್ತಿನ ಒಂದು ಮಾರ್ಕೆಟ್ ದರ ನೋಡಿದ್ರೆ 10-12 ಸಾವಿರ ರೂಪಾಯಿ ಮಾರ್ಕೆಟ್ ದರ ಆಗ್ತಾ ಇದೆ ಸರ್. ಯಾಕಂದ್ರೆ ರೈತಗೆ ಒಂದು ದೊಡ್ಡ ನಷ್ಟನೇ ಸರ್ ಇದು. ಹಂಗಾಗಿ ಸ್ವಲ್ಪ ಯಾಕಂದ್ರೆ ಈಗ ಖರ್ಚು ಅತ್ತಿಗೆ ಕಡಿಮೆ ಸರ್. ಮೆಣಸಿನಕಾಯಿ ಅಂದ್ರೆ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಸರ್. ಇನ್ನೊಂದು ಮುಖ್ಯವಾಗಿ ನಮ್ಗೆ ನೀರಿನ ಕೊರತೆ ಸರ್, ಯಾಕಂದ್ರೆ ನಾವು ತೀಲಂಡ್ ರೈತರಲ್ಲ ಸರ್, ಹಂಗಾಗಿ ನಮ್ಗೆ ನೀರಿನ ಕೊರತೆ ಇರೋದ್ರಿಂದ ಅದನ್ನ ಸ್ವಲ್ಪ ಹಿಂದಕ್ಕೆ ಮಾಡ್ತಾ ಇದೀವಿ ಸರ್. ನೋಡ್ರಿ ಈಗ ಯಾಕಂದ್ರೆ ಈಗ ಹತ್ತಿ ಬಿತ್ತಿದ ಮೇಲೆ ಒಂದ್ ತಿಂಗಳ ಎರಡು ತಿಂಗಳ ತನಕ ನಮ್ಗೆ ಯಾವುದೇ ಒಂದು ಸ್ಪ್ರೇ ಅವಶ್ಯಕತೆ ಇರೋದಿಲ್ಲ. ಅದನ್ನ ತಾವು ಮೆಣಸಿನಕಾಯಿ ಬಿಟ್ಟಿರಪ್ಪ ಅಂತಂದ್ರೆ ಒಂದು 15 ದಿವಸಕ್ಕೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಅದು ಕರೆಕ್ಟ್ ಸರ್. ಇನ್ನೊಂದು ಹತ್ತಿ ಬಿತ್ತನೆ ಮಾಡಿವಿ ಅಂದ್ರೆ 40 ದಿನ ತನಕ ಯಾವುದೇ ರೀತಿಯಿಂದ ಕ್ರಿಮಿನಾಶಕ ಸಿಂಪಡಣೆ ಮಾಡೋದಿಲ್ಲ ಸರ್. ಯಾಕಂದ್ರೆ 40 ದಿನ ಆದ್ಮೇಲೆ ನಾವು ಮತ್ತೆ ಸಿಂಪಡಣೆ ಒಂದೆರಡು ಮೂರು ಗೊಬ್ಬರ ಕೊಟ್ಬಿಟ್ರೆ ಆಗುತ್ತೆ, ಮಳೆ ಬಾಲ ಬಂದಾಗ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಆಗೋಯ್ತು ಅತ್ತಿಗೆ. ಅತ್ತಿ ಎರಡು ಗೊಬ್ಬರ ಹಾಕಿಬಿಟ್ರೆ ಸರ್ ಅದು ಖರ್ಚು ಕಡಿಮೆ ಸರ್, ಬಟ್ ಇವತ್ತಿನ ದಿನದಲ್ಲಿ ಖರ್ಚು ಹೆಚ್ಚಾಗ್ತಿದೆ ಸರ್. ಹೌದು ಹೌದು ಹೌದು ಹೌದು. ಎಷ್ಟು ಬಂತು ಇಳುವರಿ ಎರಡು ಹೊಲ ಸೇರಿ ತಮ್ದು ಸರ್? ಈಗ ನಮ್ದು ಒಂದು ಪ್ರತಿ ಒಂದು ಎಕರೆಗೆ ಎವರೇಜ್ ಸರ್ 10-15 ರಿಂದ 16 ಕ್ವಿಂಟಲ್ ಎವರೇಜ್ ಬಂದಿದೆ ಸರ್. ಪ್ರತಿ ಒಬ್ಬ ಕೆಲವು ಸಣ್ಣ ರೈತರದ್ದು 20 ಕ್ವಿಂಟಲ್ ಬಂದಿದೆ ಸರ್. ನಂದೇ ಒಂದು 10 ಎಕರೆಯಲ್ಲಿ 20 ಕ್ವಿಂಟಲ್ ಬಂದಿದೆ ಸರ್. ಯಾಕಂದ್ರೆ ಸ್ವಲ್ಪ ಒಂದು ದಿನ ಹಿಂದ ಮುಂದೆ ನಾವು ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಾಸ ಬಂದಿದೆ ಸರ್. ಏನ್ ಹೋಯ್ತು ತುಂಬಾ ರೇಟು ಅತ್ತಿಗೆ ಸರ್? ಇನ್ನ ನಾನು ಮಾರಾಟ ಮಾಡಿಲ್ಲ ಸರ್. ಇನ್ನ ಇಟ್ಕೊಂಡಿದ್ದೀರಿ ಹೆಂಗೆ? ನಾನು ಒಂದ್ ಸ್ವಲ್ಪ ಇಟ್ಟುಕೊಂಡಿದ್ದೀನಿ ಸರ್, ಅರ್ಧ ಕೊಟ್ಟಿದ್ದೀನಿ ಸರ್. ಇವತ್ತಿನ ದರ 8,800 ರೂಪಾಯಿ ಇದೆ ಸರ್. ಈಗ ಒಂದು ತಿಂಗಳ ಹಿಂದ್ಗಡೆ 7,500 ರೂಪಾಯಿ ಮಾರಾಟ ಎಲ್ಲ ರೈತರು ಮಾರಾಟ ಮಾಡ್ಯಾರ ಸರ್. ಸ್ಟಾಕ್ ಇಟ್ಕೊಂಡಿದ್ದಕ್ಕೆ ಒಂದ್ ವರ್ಷ 1,000 ರೂಪಾಯಿ ಏರಿದೆ ನಿಮಗೆ? ನನಗೆ ಈಗ ಒಂದು ಪ್ರತಿ ಒಂದ್ ಕ್ವಿಂಟಲ್ಗೆ 300-400 ರೂಪಾಯಿ ನಮ್ಗೆ ಆದಾಯ ಸರ್. ಅದೇ ಅಂದ್ರೆ ಗೋಡನ್ ಸ್ವಂತ ಇದೆಯಾ ಹೇಗೆ ಏನಾದ್ರು? ಗೋಡನ್ ಇದೆ ಸರ್, ಸ್ವಲ್ಪ ಪ್ರಮಾಣದಲ್ಲಿ ಸರ್. ಅದನ್ನ ಹೊರಗಡೆ ಇಟ್ಟಿದ್ವಿ ಸರ್. ಹೊರಗಡೆ ಇಟ್ಟಿದ್ದೀರಿ? ಬಾಡಿಗೆ ಇಟ್ಟಿದ್ದೀರಿ? ಹಾ ಸರ್, ಮನೆ ಪಕ್ಕದಲ್ಲಿ ಇಟ್ಟಿದ್ವಿ ಸರ್. ತಮ್ದೇನದು? ಹಾ ನಮ್ದೇ ಸರ್. ನಮ್ ಅಂದ್ರೆ ಇನ್ನೊಂದು 500 ಸಿಕ್ತಪ್ಪ ಅಂತಂದ್ರೆ ಮಾರ್ತೇನೆ. ಈಗ ಕೊಡಕ್ಕೆ ರೆಡಿ ಆಗಿವಿ ಸರ್, ಯಾಕಂದ್ರೆ ಮಳೆ ಆಲ್ರೆಡಿ ಈಗ ಮುಂಗಾರು ನಮ್ಗೆ ಸ್ಟಾರ್ಟ್ ಆಗ್ತದೆ ಸರ್, ಮೇ ಅಲ್ಲಿ. ಹೌದು. ಈಗ ಬಿಸಿಲು ಮತ್ತೆ ಮಳೆ ಅಬ್ಬರ ಬಾಳ ಇದೆ ಸರ್ ಈಗ. ಅದರಿಂದ ಈಗ ಕೊಡ ಒಂದು ಮುನ್ಸೂಚನೆ ಇದೆ ಸರ್ ನಮ್ಗೆ. ನೋಡ್ರಿ ವೀರ ನೋಡ್ರಿ, ಈಗ ತಮ್ಮದು ವಿದ್ಯಾವಂತರು ತಾವು, ಸಾಕಷ್ಟು ಮಾಹಿತಿ ಇದೆ. ಯಾಕಂತಂದ್ರೆ ಯಾವ ಟೈಮ್ನಲ್ಲಿ ಹತ್ತಿ ಇಡಬೇಕು, ಯಾವ ಟೈಮ್ನಲ್ಲಿ ಎಣ್ಣೆ ಹೊಡಿಬೇಕು ಅನ್ನೋದು ಇದೆ. ಈಗ ಹತ್ತಿ ಚಲೋತ್ನಾಗಿ ಇಳುವರಿ ಬರ್ಬೇಕಪ್ಪ ಅಂತಂದ್ರೆ ಯಾವ ಟೈಮ್ನಾಗ ಕಾಳು ಇಡಬೇಕು ಅಂತ ತಮ್ದು ವಿಚಾರ ಸರ್? ಈಗ ನಾವು ಮುಖ್ಯ ಒಂದು ಏನಂದ್ರೆ ಸರ್, ಈಗ ರಾಯಚೂರು ಜಿಲ್ಲೆ ಹೆಸರುವಾಸಿ ಹತ್ತಿಗೆ ಸರ್. ಹೌದು, ಹತ್ತಿಯ ನಾಡು ಒಂದೇ ನಮ್ಗೆ ಈಗ ಬಿರಿದೇ ಸರ್ ನಮ್ಮ ರಾಯಚೂರು ಜಿಲ್ಲೆಗೆ. ಅದರಲ್ಲಿ ಮುಖ್ಯವಾಗಿ ಮಟ್ಟಮಾರಿ ಗ್ರಾಮ ಪಕ್ಕ ಎಲ್ಲ ಊರುಗಳು ಹತ್ತಿಯ ನಾಡು ಆಗಿ ಇವತ್ತಿನ ಹೆಸರುವಾಸಿ ಇದೆ ಸರ್. ಹೌದು. ಈಗ ನಾವು ಪ್ರತಿ ಏನ್ ಮಾಡ್ತೀವಿ ಸರ್, ಜೂನ್ 10 ರಿಂದ ಜೂನ್ 25 ರೊಳಗೆ ಜೂನ್ ತಿಂಗಳ ಸರ್ ನಾವು ಹತ್ತಿ ಬಿತ್ತನೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಸರ್. ಅಂದ್ರೆ ಒಳ್ಳೆ ಟೈಮ್ ಅದು. ಒಳ್ಳೆ ಟೈಮ್ ಸರ್. ಲೇಟ್ ಆಗಿ ಹೋದ್ರೆ ನಮಗೆ ಮತ್ತೆ ಈಗ ಗುಲಾಬಿ ಕಾಯಿ ಕುರುಕ ಕೆಂಪು ಹುಳ ಬಂದ್ಬಿಡ್ತಾವೆ ಸರ್. ಈಗ ಯಾಕಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿವಿ ಸರ್ ಈಗ. ಯಾಕಂದ್ರೆ ಈಗ ನಾನು ಒಂದು ಕೃಷಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ಎಲ್ಲ ಹುಡ್ರನ್ನ ಒಂದು ಆಯ್ಕೆ ಮಾಡಿಕೊಂಡು ಮುಂದೆ ಒಂದು ಸಾಕ್ತಾ ಇದೀವಿ ಸರ್. ಯಾಕಂದ್ರೆ ಜುಲೈಲಿ ಬಿತ್ತನೆ ಮಾಡಿ ನೋಡಿ ಸರ್, ಜೂನಾಗ ಬಿತ್ತನೆ ಮಾಡಿದ್ದಾರೆ, ಆದ್ರೆ ಡಿಫ್ರೆನ್ಸ್ ಒಂದು ಬಹಳ ವ್ಯತ್ಯಾಸ ಇದೆ ಸರ್. ಸರಾಸರಿ ಎಕರೆಗೆ ಈಗ ಹತ್ತಿ ಇಡಪ್ನಾಗ ಎಷ್ಟು ಖರ್ಚು ಬರ್ತದೆ ಪ್ರಾರಂಭದಿಂದ ನಾವು ಹತ್ತಿ ಬಿಡಿಸೋವರೆಗೂ ಸರ್? ಈಗ ನಮ್ಮಲ್ಲಿ ಸರ್ ಈಗ ಒಂದ್ ಸ್ವಂತ ಭೂಮಿ ಇಲ್ಲಾಂದ್ರೆ ಸರ್ 1 ಎಕರೆಗೆ 25,000 ರೂಪಾಯಿ ಲೀಸ್ ಇದೆ ಸರ್. ಈಗ ಒಂದ್ ಎಕರೆಗೆ ನಾವು 25,000 ಕೊಟ್ಟು ನಾವು ಹೊಲದಾಗ ಬರ್ಬೇಕು ಸರ್, ಬೀಜ ಬಿತ್ತನೆ. 25,000 ರೂಪಾಯಿ ಒಂದ್ ಎಕರೆಗೆ ಕೊಡ್ಬೇಕು ನಾವು ಸರ್? ಅದು ಒಂದ್ ಎಕರೆಗೆ 25,000 ಕೊಟ್ಟೆ ಬೀಜ ಸರ್. ಬಹಳ ಅಂತ ಏನಿಲ್ಲ ಸರ್, ಇವತ್ತಿನ ಮತ್ತೆ ಹಂಗಿದೆ ಸರ್ ವಾತಾವರಣ ಸರ್, ಏನು ಮಾಡಕ್ಕಿಲ್ಲ. ಕಾಂಪಿಟೇಷನ್ ಇದೆ ಸರ್, ಏನು ಮಾಡಕ್ ಆಗಲ್ಲ ಸರ್. 25,000 ರೂಪಾಯಿ ಲೀಸ್ ಮತ್ತೆ ಗೊಬ್ಬರ ಬೀಜ ಎಣ್ಣೆ ಅದು ಇದು ಕೊನೆವರೆಗೂ ನಾವು ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸರ್. 25,000 ರೂಪಾಯಿ ಲೀಸಿಗೆ ಮತ್ತೆ 25,000 ರೂಪಾಯಿ ಖರ್ಚು ಬರ್ಬೋದು ಸರ್? 35,000 ಬರುತ್ತೆ ಸರ್. 35-40,000 ಓವರ್ಆಲ್ ಆಗಿ 60-70,000 ಬರುತ್ತೆ ಸರ್ ಒಂದ್ ಎಕರೆಗೆ ಸರ್. ಒಂದ್ ಎಕರೆಗೆ 65-70,000 ಬರುತ್ತೆ ಸರ್. ಅಂದ್ರೆ ಸರಾಸರಿ ನಮಗೆ ಒಂದು 10-12 ಕ್ವಿಂಟಲ್ ಇಳುವರಿ ಬರಲೇಬೇಕು. 10 ಕ್ವಿಂಟಲ್ ಬಂದ್ರೆ ಅಲ್ಲಿಗೆ ಸರ್ ನಾವು ಮಾಡಿರುವಂತ ಒಂದು ವೆಚ್ಚ ಅಲ್ಲಿಗೆ ಸಮ ಆಗುತ್ತೆ ಸರ್. ಈ ವರ್ಷ ಏನಂದ್ರೆ 15 ಕ್ವಿಂಟಲ್ ಬಂದಿರೋದ್ರಿಂದ ಪ್ರತಿ ಒಂದು ರೈತಾಗ 25-30,000 ರೂಪಾಯಿ ಆದಾಯವನ್ನು ನೋಡ್ತಾ ಇದ್ದಾನೆ ಸರ್ ರೈತ. ಈಗ ನೋಡ್ರಿ, ಈಗ ಹತ್ತಿ ಸರಾಸರಿ ಎಷ್ಟು ರೇಟ್ ಬಂದ್ರೆ ರೈತ ಬಾಂಧವರಿಗೆ ಉಳಿತದೆ ಅಂತ ಹೇಳ್ತಾರೆ ಸರ್? ಈಗ ನಮ್ಮ ಇವತ್ತಿನ ಒಂದು ವಿದ್ಯಮಾನ, ಇವತ್ತಿನ ಕಾಲಚಕ್ರ ನೋಡಿದ್ರೆ ಸರ್, 1 ಕ್ವಿಂಟಲ್ 12,000 ರೂಪಾಯಿ ಮೇಲ್ಪಟ್ಟು ಹೋಗುತ್ತೆ ಸರ್. ಪ್ರತಿ ಒಂದು ಕ್ವಿಂಟಲ್ಗೆ 12,000 ರೂಪಾಯಿ ದರ ಸಿಕ್ಕಿದ್ರೆ ರೈತ ಒಂದು ಒಳ್ಳೆ ಆದಾಯನು ಹೋಗ್ತಾನೆ ಸರ್. ಅಂದ್ರೆ ಸ್ವಲ್ಪ ಈಗ ತುಟ್ಟಿ ಎಲ್ಲ ಆಗಿದೆ, ಗೊಬ್ಬರ ರಾಸಾಯನಿಕ ಎಲ್ಲ ಡಿಎಪಿ 14 ಇದೆ, ಇವತ್ತು 1700 ಅಂತ ಹೇಳ್ತಾ ಇದಾರೆ ಸರ್. ಕ್ರಿಮಿನಾಶಕಗಳು ಒಂದಕ್ಕೆ 10% ಜಾಸ್ತಿ ಆಗಿದೆ ಸರ್. ಪ್ರತಿ ಒಂದು ಕೆಜಿಗೆ ಒಂದ್ 5.5 ವರ್ಷ ಹಿಂದ್ಗಡೆ ನೋಡಿದ್ರೆ 1 ಕೆಜಿಗೆ 5 ರೂಪಾಯಿ ಕೊಟ್ಟಿವಿ ಸರ್. ಇವತ್ತಿಂದ 12 ರೂಪಾಯಿ ಕೊಡ್ತಾ ಇದೀವಿ ಸರ್, 1 ಕೆಜಿ ಬಿಡಿಸಕ್ಕೆ ಸರ್. ಈಗ ಡಬಲ್ ಆಗಿದೆ ಸರ್, 5, 6+2 12 ಆಗಿದೆ ಸರ್. ಈಗ ಡಬಲ್ ಆಯ್ತು, ಡಬಲ್ ಆಯ್ತು ಸರ್, 12 ಆಯ್ತು ಸರ್. ಈಗ ಮತ್ತೆ ಅವರನ್ನ ಕರ್ಕೊಂಡ್ಬಂದು ಅವ್ರಿಗೆ ಹಾಲ್ ಟಾಕ್ಸ್ಬೇಕು, ನೀರಿನ ವ್ಯವಸ್ಥೆ ಎಲ್ಲ, ಕೂಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲ ಸರ್. ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ರೇನೆ ಕೃಷಿ ಸರ್. ಹೌದು. ಏನ್ ಹೇಳಕ್ ಕಷ್ಟಪಡ್ತೀರಿ ನೋಡ್ರಿ, ಕೆಲವೊಂದ್ ಕಡೆ ರೈತ ಬಾಂಧವರು 2 ಎಕರೆ 3 ಎಕರೆ ಇದ್ರು ಕೂಡ ಅದನ್ನ ಮಾಡ್ಲಾರ್ದಂಗೆ ಇಲ್ರಿ ಲಾಸ್ ಇದೆ ಕೃಷಿಯಲ್ಲಿ, ಮತ್ತೆ ಗೋವಾ ಮಹಾರಾಷ್ಟ್ರ ದುಡಿಯಕ್ಕೆ ಹೋಗ್ಬಿಡ್ತಾರೆ, ಸಾಕು ಈ ಮೇಲೆ ಲಾಭ ಇಲ್ಲ ಅಂತ ಅನ್ಬಿಟ್ಟು. ನೋಡ್ರಿ, ತಾವೊಬ್ಬ ಯುವಕರ ಮಾದರಿ, ತಾವು 50 ಎಕರೆ ಭೂಮಿಯನ್ನ ನಿರ್ವಹಣೆ ಮಾಡೋದು ಸವಾಲಿನ ಕೆಲಸ, ಬಹಳಷ್ಟು ಕಷ್ಟದ ಕೆಲಸ. ಹೆಂಗ ಅದನ್ನ ಚಾಲೆಂಜ್ ಆಗಿ ತಗೋಬೇಕ್ರಿ ಕೃಷಿಕಿನ್ನ? ಸರ್, ಚಾಲೆಂಜ್ಗಿನ ನಮ್ಗೆ ಮುಖ್ಯವಾದ ಒಂದು ಕಸುವೆ ನಮ್ ಕೃಷಿ ಸರ್. ಕೃಷಿ ಬಿಟ್ರೆ ನಮ್ಗೆ ಬೇರೆ ಒಂದು ದಾರಿ ಇಲ್ಲ ಸರ್. ಮತ್ತೆ ನಾವು ಕೃಷಿಯಲ್ಲೇ ಉಳ್ಕೊಂಡ್ಬಿಟ್ಟಿವಿ ಸರ್. ಉಳ್ಕೊಂಡ್ಬಿಟ್ರಿ ಅನಿವಾರ್ಯವಾಗಿ ಮಾಡಬೇಕು. ಎಲ್ಲರೂ ಬಿಟ್ಟು ಹೋದ್ರೆ ಕೃಷಿ ಮಾಡೋರು ಯಾರು ಸರ್ ಈಗ? ಹೌದು, ಇವತ್ತಿನ ಎಲ್ಲರೂ ಇಂಜಿನಿಯರ್ ಅಂತಾರೆ ಸರ್, ಡಾಕ್ಟರ್ ಅಂತಾರ, ಎಲ್ಲ ರೀತಿಯಿಂದ ಎಲ್ಲರೂ ಅಂತಾರೆ ಸರ್. ಆದ್ರೆ ಎಲ್ಲರೂ ಹಿಂಗೆ ಅನ್ಕೊಂಡ್ರೆ ಕೃಷಿ ಮಾಡೋರು ಯಾರು ಬೇಕು ಸರ್? ಕೃಷಿಯಲ್ಲಿ ಬೇಕು ಯುವಕರು ಬರ್ಬೇಕು ಕೃಷಿಗೆ. ಯುವಕರು ಸರ್, ಆದಾಯ ಇಲ್ಲಾರ್ದಕ್ಕೆ ಕೃಷಿ ಹಿಂದೆ ಉಳಿದಿದೆ ಸರ್. ಆದಾಯ ಇದ್ದರೆ ಯಾರು ಬೇರೆ ಕಡೆ ಹೋಗಲ್ಲ ಸರ್, ಎಲ್ಲರೂ ಕೃಷಿಯನ್ನೇ ಮಾಡ್ತಿದ್ರು ಸರ್. ಒಂದ್ ವರ್ಷ ಲಾಭ ಆಗುತ್ತೆ, ಒಂದ್ ವರ್ಷ ನಷ್ಟ ಬರುತ್ತೆ ಸರ್, ಒಂದ್ ವರ್ಷ ಆದಾಯ ಬರುತ್ತೆ. ಅಂದ್ರೆ ಕೃಷಿಯಲ್ಲಿ ಏನಾದ್ರೂ ಉಳಿಬೇಕು. ಉಳಿಬೇಕು ಸರ್. ಈಗ ರೈತಗೆ ಉಳಿದ್ರೇನೆ ಇನ್ನೊಬ್ಬ ರೈತ ಮುಂದೆ ಬರುತ್ತಾನೆ ಸರ್. ಒಳ್ಳೇದಪ್ಪ ಮಾಡೋಣ ಈ ವರ್ಷ. ಈ ವರ್ಷ ಕೆಲವೊಂದ್ಸತಿ ಏನಾಗಿದೆ ಸರ್, ನಾವು ಈ ವರ್ಷನೆ ಬೇರೆ ಕಡೆ ಕೆಲಸ ಮಾಡ್ಯಾರಲ್ಲ, ಈ ವರ್ಷ ಲೀಜಿಗೆ ಹೊಲಗಳು ಮಾಡ್ಯಾರ ಸರ್. ಬೆಂಗಳೂರಿಗೆ ಹೋಗೋ ಬದಲು, ದುಡಿಯಕ್ ಹೋಗೋ ಬದಲು ಇಲ್ಲೇ ಹೊಲಗಳಿಗೆ ಕೃಷಿ ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ಕೈ ಕೆಳಗೆ ಯಾಕಪ್ಪ ಊರು ಬಿಟ್ಟು ಊರ್ಬೇಕು, ಮತ್ತೆ ಯಾರಾದ್ರೂ ಒಂದು ಲೀಸ್ ತಗೊಂಡು ಮಾಡೋಣ ಅಂತಂದ್ಬಿಟ್ಟು ಮಾಡಮ್ಮ ಅಂತಂದು ಅದೊಂದು ಮಾಡ್ತಾ ಇದಾರೆ ಸರ್ ಈಗ. ಮತ್ತೆ ವೀರಂಗೌಡರು, ಈಗ 40 ಎಕರೆ ಭೂಮಿಗೆ ಎಲ್ಲೋ ರಾಸಾಯನಿಕ ಗೊಬ್ಬರ ಅಥವಾ ಏನಾದ್ರೂ ದನದ ಗೊಬ್ಬರಗಳು ನಿಮ್ಮಲ್ಲಿ ಏನೋ ಎಮ್ಮೆ ಇಲ್ಲ ಸರ್? ಈಗ ನಾವು ಬೇಸಿಗೆಯಲ್ಲಿ ಸರ್, ಈಗ ಜನವರಿ ನಾವು ಹತ್ತಿ ಬಿಡಿಸಿದ ನಂತರ ಅದನ್ನೆಲ್ಲ ಸ್ವಚ್ಛ ಮಾಡಿ ಈಗ ಕುರಿಗಳು ಬರ್ತಾವಲ್ಲ ಸರ್, ಬೇಸಿಗೆ ಕುರಿಗಳು ಸರ್, ಒಂದ್ ಎಕರೆಗೆ 10 ದಿನ ಒಂದು ನಿಲ್ಲಿಸು ಸರ್ ಕುರಿಗಳನ್ನ. ಅದರಿಂದ ಬಂದಂತ ಒಂದು ಗೊಬ್ಬರ ಮತ್ತು ಅದರಿಂದ ಬಂದಂತ ಒಂದು ಶಕ್ತಿನೇ ನಮಗೆ ಬೆಳಿಗ್ಗೆ ಒಂದು ಅನುಕೂಲ ಆಗ್ತಾ ಇದೆ ಸರ್. ಏನ್ ಕೊಡ್ತೀರಿ ಕುರಿ ಸಾಕಾಣಿಕೆ ಮಾಡೋರಿಗೆ? ಒಂದು ಕುರಿಗೆ ಸರ್ 1 ರೂಪಾಯಿ ಕೊಡ್ತಾ ಇದೀವಿ ಸರ್ ಇವತ್ತಿನ. ಒಂದು ಕುರಿಗೆ 1 ರೂಪಾಯಿ ಸರ್, ಒಂದ್ ರಾತ್ರಿಗೆ. ಒಂದ್ ರಾತ್ರಿಗೆ ಸರ್, ಒಂದು ಕುರಿಗೆ ನಮ್ಮ ಹೊಲದಲ್ಲಿ ಇರ್ಬೇಕಂದ್ರೆ 1 ರೂಪಾಯಿ ನಮಗೆ ಒಂದು ವೆಚ್ಚ ಆಗ್ತಾ ಇದೆ ಸರ್. ಎಷ್ಟು ಕುರಿಗಳು ಇರ್ತವೆ ಅದ್ರ ಮೇಲೆ? ಎಷ್ಟು ಕುರಿ ಇರ್ತದೆ ಸರ್, ಅದ್ರ ಮೇಲೆ ದುಡ್ಡು ಸರ್. ಒಂದು ಕುರಿಗೆ 1 ರೂಪಾಯಿ ಕೊಡ್ತಾ ಇದೆ. ಪ್ರತಿ ವರ್ಷನೂ ಕೂಡ 40 ಎಕರೆ ತರಬ್ತೀರಾ ಕುರಿ? ಇಲ್ಲ ಇಲ್ಲ ಸರ್, ಒಂದ್ ಪ್ಲಾನ್ ಮಾಡ್ತೀವಿ ಸರ್. ಈ ವರ್ಷ ಒಂದ್ 10 ಎಕರೆ, ಮುಂದಿನ ವರ್ಷ ಒಂದ್ 10 ಎಕರೆ. ಪ್ರತಿ ವರ್ಷ ಚೇಂಜ್ ಮಾಡ್ಕೊಂಡು ರೂಟೀನ್ ಸರ್. ಯಾಕಂದ್ರೆ ಕುರಿಗಳು ಇರಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಮೇಸಕ್ಕೆ ಮೇವು ಸಿಗಲ್ಲ ಸರ್. ಇರೋದೇ 30 ದಿನ ಸರ್ ಅವರಿಗೆ. ಒಂದ್ ತಿಂಗಳಲ್ಲಿ ಎಲ್ಲ ವ್ಯವಸ್ಥೆ ಸರ್, ನೀರಿನ ವ್ಯವಸ್ಥೆ ಬೇಕು, ಮೇವಿನ ವ್ಯವಸ್ಥೆ ಬೇಕು, ಎಲ್ಲಾ ವ್ಯವಸ್ಥೆ ಇದ್ರೆ ನಾವು ಕುರಿಗಳು ಇರ್ತಾವ ಸರ್, ಇಲ್ಲಾಂದ್ರೆ ಇರಲ್ಲ ಸರ್. ಇರೋದಿಲ್ಲ, ಇರಲ್ಲ. ನೋಡ್ರಿ, ಈಗ 45 ಎಕರೆ ಹತ್ತಿ ಹಾಕ್ತೀರಿ, ಬಹಳಷ್ಟು ಕಟ್ಟಿಗೆ ಉಳಿದ್ಬಿಡ್ತಾವ, ಏನ್ ಮಾಡ್ತೀರಿ? ಕಟ್ಟಿಗೆ ಎಂಬಕ್ಕಿನ ಸರ್ ಈ ಮೇಂಟೈನ್ ಮಾಡ್ಬೇಕು ಸರ್. ಮತ್ತೆ ಈಗ ರೋಟಾವೇಟರ್ ಹಾಕ್ತಿರೋ ಅಥವಾ ಏನಾದ್ರು ಸುಟ್ ಬಿಡ್ತಿರೋ ಹೇಗೆ? ಇಲ್ಲ ಸರ್, ನಾವು ಟ್ರ್ಯಾಕ್ಟರಿಂದ ಕತ್ತರಿ ಕೊಂಟೆಯಿಂದ ಕ್ಲೀನ್ ಮಾಡ್ತೀವಿ ಸರ್. ಅದ್ರನ್ನ ನಾಶ ಮಾಡ್ತೀವಿ ಸರ್, ಯಾಕಂದ್ರೆ ಮುಂದಿನ ಜೊತೆ ನಮ್ಗೆ ಗುಲಾಬಿ ಒಂದು ಸಂತತಿ ಬರಬಾರ್ದಂತಂದು ನಾವು ಅದನ್ನ ಎಲ್ಲ ಕಟ್ ಮಾಡಿ ಕುಪ್ಪಿ ಹಾಕಿ ಸರ್ ಎಲ್ಲ ಬೆಂಕಿ ಹಚ್ಚಿ ಬಿಡ್ತೀವಿ ಸರ್. ಅಲ್ಲ, ಅದನ್ನೇನಾದ್ರೂ ಕೊಟ್ಟಿಗೆ ಗೊಬ್ಬರ ತೆಗ್ಗಿ ಹಾಕಿ ಏನಾದ್ರು ಗೊಬ್ಬರ ಮಾಡಬಹುದಲ್ಲ, ಕಾಂಪೋಸ್ಟ್ ಮಾಡಬಹುದಲ್ಲ? ಇನ್ನು ಮಾಡ್ಬೋದು ಸರ್, ಬಟ್ ಯಾಕಂದ್ರೆ ಹತ್ತಿದು ಬಹಳ ಆರ್ಡರ್ ಇರುತ್ತೆ ಸರ್. ಅದು ಜಲ್ಲಿ ಕೊಳೆಯಲ್ಲ ಸರ್ ಮಳೆಯಲ್ಲಿ. ರೋಟಾವೇಟರ್ ಹಾಕಿ ಮಣ್ಣಲ್ಲಿ ಅದನ್ನ ಏನಾದ್ರೂ ಮಿಕ್ಸ್ ಮಾಡಕಂತದ್ದು ಇಲ್ಲ, ಅದೊಂದು ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದೀವಿ ಸರ್. ಈಗ ಅದನ್ನ ರೋಟಾವೇಟರ್ ಹಾಕಿ ಒಂದು ಗೊಬ್ಬರ ಟೈಪ್ ಮಾಡ್ತಾ ಇದೀವಿ ಸರ್. ಈಗ ಇನ್ನೊಂದು ನೆಕ್ಸ್ಟ್ ಒಂದ್ 2 ವರ್ಷದಲ್ಲಿ ಇನ್ನ ಒಂದು ಬದಲಾವಣೆ ಆದಿ ಬರುತ್ತೆ ಸರ್. ಅದೊಂದು ಚೂರು ನಮ್ಮ ಗೊಬ್ಬರ ಸಾವಯವ ಗೊಬ್ಬರ ಆಗ್ತದೆ ಅಂದ್ರೆ ಅದು ಪರಿಸರ ಸ್ವಲ್ಪ ಹೊಗೆ ಆಡೋದು ಸುಡೋದು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ಕಡಿಮೆ ಅದಕ್ಕೆ ಒಂದು ನಾವು ಈಗ ಒಂದು ಕೆಲವು ಪ್ರತಿ ವರ್ಷ ಒಂದು ಬೇರೆ ಒಂದು ಕೆಲಸ ಮಾಡ್ತಾ ಇದೀವಿ ಸರ್. ಈ ಸದ್ಯ ಕಟ್ ಮಾಡ್ತಾ ಇದೀವಿ ಸರ್, ಫಲವತ್ತಾದ ಭೂಮಿಯನ್ನು ನಾವು ನೋಡ್ಕೊಂಬಕತ್ತೀವಿ ಸರ್. ಈಗ ಹೆಂಗ ಅನಿಸ್ತದೆ ಕೃಷಿ? ತಾಯಿ ಯುವಕರಿದ್ರಿ, ಅಭ್ಯಾಸ ಮುಗಿಸಿಕೊಂಡು ಮತ್ತೆ ಪಿ ಯು ಸಿ ನಂತರ ಕೃಷಿ ಕಡೆ ಬಂದು ನೆಮ್ಮದಿ ಇದೆ ತಮಗೆ ಕೃಷಿಯಲ್ಲಿ? ನೆಮ್ಮದಿ ಇದೆ ಸರ್. ನಮ್ಗೆ ಇವತ್ತು ಬೇಜಾರು ಬಂದಿದೆ ಅಂತ ನಮ್ಮ ಮನೇಲಿ ಇರ್ಬೋದು ಸರ್. ಆದ್ರೆ ಒಂದು ಕೆಲಸ ಮಾಡೋ ಒಂದು ಆದಿ ನೋಡಿದ್ರೆ ಸರ್, ಈಗ ನಾನು ನಮ್ಮದು ಸ್ನೇಹಿತರು ಇದಾರೆ ಸರ್, ಬೆಂಗಳೂರಲ್ಲಿ ಇದಾರೆ, ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ಒಂದು ದಿನ ಬಿಡುವಿಲ್ಲ ಸರ್. ಎಲ್ಲೇ ಇಲ್ಲಿ ಊರಿಗೆ ಬರ್ಬೇಕಂದ್ರೂ ಅವರು ರಜೆ ತಗೊಂಡೇ ಬರ್ಬೇಕು ಸರ್. ಬೆಳಿಗ್ಗೆ 8 ರಿಂದ ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ನಮ್ಗೆ ಹಂಗಿಲ್ಲಲ್ಲ ಸರ್. ನಾವು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಸಿಕ್ಕಿದ್ರೆ ಅದು ರೈತರಿಗೊಬ್ಬರೇ ಸರ್. ಒಬ್ಬ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂದ್ರೆ ಅದು ರೈತರು ಮಾತ್ರ ಸ್ವತಂತ್ರ ಸರ್. ಅಲ್ಲಿ ನೌಕರಿ ಮಾಡೋರು ಐಟಿ ಬಿಟಿ ಕಂಪನಿಲಿ ಎಲ್ಲ ಪರ್ಮಿಷನ್ ತಗೋಬೇಕು, ನಿಲ್ಲಿವಿಲ್ಲಪ್ಪ ಅಂತ ಅಲ್ಲೇ ಇರ್ಬೇಕು, ಅಲ್ಲೇ ಇರ್ಬೇಕು. ಹಬ್ಬ ಹರಿದಿನಗಳೆಲ್ಲ ಖುಷಿಯಿಂದ ಇರಕ್ ಆಗೋದಿಲ್ಲ ಅವ್ರಿಗೆ. ಸ್ವತಂತ್ರವಾದ ರೈತ ಸರ್ ನಾನು, ಯಾಕಂದ್ರೆ ನಾನು ಸ್ವತಂತ್ರವಾಗಿ ನಾನು ಎಲ್ಲ ಅಡ್ಡಾಡ್ಬೋದು ಸರ್. ನನಗೆ ಬೇಜಾರಾಗಿದೆ ಅಂತ ಮನೇಲಿ ಇರ್ಬೋದು ಸರ್, ನಾನು ಇವತ್ತಿದ್ರೆ ಕೆಲಸ ನಾಳೆಗೆ ಮಾಡ್ಕೋಬೋದು ಸರ್, ನಾನು ಸ್ವತಂತ್ರವಾಗಿ ಇರ್ಬೋದು ಸರ್. ಅದೇ ಬೇರೆ ತಕ್ಕ ಕೆಲಸ ಮಾಡುತ್ತೆ ಅಂದ್ರೆ ನಾವು ಪರ್ಮಿಷನ್ ಇಲ್ಲಾರ ನಾನು ಗೇಟ್ ಇಂದ ಹೊರಗೆ ಬರಕ್ ಗುಣ ಆಗಲ್ಲ ಸರ್. ಆಗೋದಿಲ್ಲ ನೋಡ್ರಿ, ಬಹಳಷ್ಟು ಖುಷಿ ಆಯ್ತು ನಮ್ಗೆ. ಯಾಕಂತಂದ್ರೆ ನಿಮ್ ಜೊತೆ ಮಾತನಾಡಿ ತಾವೊಬ್ಬ ಯುವಕರಿದ್ದೀರಿ, ತಂದೆಯ ಒಂದು ಮಾರ್ಗದರ್ಶನದಲ್ಲಿ ತಾವು 40 ಎಕರೆ ಸ್ವಂತ ಭೂಮಿಯನ್ನು ಇಟ್ಕೊಂಡು ಮತ್ತೆ 10 ಎಕರೆಯನ್ನ ಲೀಜಿಗೆ ತೆಗೆದುಕೊಂಡು ಪ್ರತಿ ವರ್ಷನೂ ಕೂಡ ತಾವು ಎಕರೆಗೆ 15-18 ಕ್ವಿಂಟಲ್ ಹತ್ತಿಯನ್ನ ಬೆಳೀತಾ ಇದ್ದೀರಿ. ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಈ ಕಡೆ ನಮ್ಮ ಯುವಕರು ಇರುವಂತಹ ಒಂದು ಭೂಮಿಯನ್ನ ಮಾಡದೆ ಬಿಟ್ಟು ನಾವು ನಗರ ಕಡೆ ಹೋಗುವಂತಹ ಒಂದು ಯುವಕರಿಗೆ ತಾವು ಒಬ್ಬ ಮಾರ್ಗದರ್ಶನರಾಗಿದ್ದೀರಿ. ನಿಮ್ಮ ಕೃಷಿ ವಿಚಾರಗಳನ್ನ ನಮ್ಮ ಯುವಕರು ನಮ್ಮ ರೈತ ಬಾಂಧವರು ಗಮನಿಸಲಿ. ಇರುವಂತಹ ಭೂಮಿಯನ್ನ ಅಲ್ಲಲ್ಲಿ ಪಾಳು ಬಿಡದೆ ಅದನ್ನ ಬೀಳು ಬಿಡದೆ ಏನು ಉತ್ಪನ್ನ ಆಗುತ್ತೆ, ನಮ್ಮ ಭಾಗದಲ್ಲಿ ಏನು ಬೆಳೆಗಳನ್ನು ಬೆಳೆಯಕ್ಕೆ ಅವಕಾಶ ಇದೆ ಅಂತ ಕಡೆ ಗಮನ ಹರಿಸಲಿ. ತಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ವೀರನಗೌಡರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು ಸರ್. ಇದುವರೆಗೂ ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮದ ಎಲ್ಕೆ ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಮರೇಶ್

ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ, ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೂ ಅಂಬರೀಷ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಸಜ್ಜೆ ಕನಿಷ್ಠ 2109 ಗರಿಷ್ಠ 2293 ರೂಪಾಯಿಗಳು. ಕಡಲೆಕಾಳು 5436 6080. ಹತ್ತಿ ಹೈಬ್ರಿಡ್ 44 ತಳಿ 8325 ಹಾಗೂ ಅಲ್ಸಂದೆ ಕನಿಷ್ಠ 4000 ಗರಿಷ್ಠ 6909 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ರೈತ ಬಂದವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ದಿನನಿತ್ಯದ ಆಹಾರದಲ್ಲಿ ಸಜ್ಜೆಯ ಬಳಕೆಯ ಮಹತ್ವ ಹಾಗೂ ದೇಹ ಪೋಷಣೆಯ ಪಾತ್ರ ಕುರಿತು ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆ ಹಾಗೂ ಪೇಟೆ ಧಾರಣೆಯನ್ನು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಇನ್ನು ಮುಂದೆ ಕೇಳಿ ಜನಪದ ಸಂಗೀತದಲ್ಲಿ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಭಜನೆ ಬ್ರಹ್ಮಾನಂದ ರಸವ ಭಜನೆ ಬ್ರಹ್ಮಾನಂದ ಸುರೇಂದ್ರ ಮುನೇಂದ್ರ ಸೈವಕ ಭುಜಗ ಭೂಷಣ ಭವ್ಯ ಶಿವನ ಆ ಕಲಸಗಳಾರು ಮೆಟ್ಟಲು ಐದು ವರುಣದ ಣಂಗಳು ಕಾದ ಇರ್ಕವು ದ್ವಾರ ಪಾಲಕರಿರುವ ರೊಕ್ಕುವ ಪುರ ಜನರೆಲ್ಲ ಬಂದು ಶಿವನ ಸೇವಿಯಳಿರವರೆಂತ ಎಂದದೆ ಒಳೆಯ